CP Grams, Centralized Public Grievance Redressal and Monitoring System. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल. CP Grams एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. CP Grams, संवेदनशील, असरदार, जवाबदेह. आज ही लॉगिन करें CP Grams. ರಕ್ತನಾಳ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಕೂಡಲೇ ಸಂಪರ್ಕಿಸಿ ಸೌಮಂದಾಕಿನಿ ಮೆಮೋರಿಯಲ್ ವ್ಯಾಸ್ಕ್ಯುಲರ್ ಅಂಡ್ ಡಯಾಬೆಟಿಕ್ ಫುಡ್ ಕ್ಲಿನಿಕ್, ದೇಶಪಾಂಡೆ ನಗರ, ಹುಬ್ಬಳ್ಳಿ. ಉಬ್ಬು ರಕ್ತನಾಳಗಳು, ವೆರಿಕೋಸ್ ವೇನ್ಸ್ಗಳ ಆಪರೇಷನ್ ಇಲ್ಲದ ಲೇಸರ್ ಚಿಕಿತ್ಸೆ, ಮಧುಮೇಹಿ ರೋಗಿಗಳ ಪಾದ ಹಾಗೂ ಕಾಲಿನ ಗಾಯಗಳಿಗೆ ಆಫ್ಲೋಡಿಂಗ್ ಚಿಕಿತ್ಸೆ, ಗ್ಯಾಂಗ್ರೀನ್ ರಕ್ತನಾಳಗಳ ಎಂಡೋವ್ಯಾಸ್ಕ್ಯುಲರ್ ಚಿಕಿತ್ಸೆ, ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಗೆ ಎಂಡೋವ್ಯಾಸ್ಕ್ಯುಲರ್ ಹಾಗೂ ಆಪರೇಷನ್ ಮಾಡದೇ ಚಿಕಿತ್ಸೆ, ರಕ್ತನಾಳಗಳ ಆಂಜಿಯೋಗ್ರಫಿ, ಎಂಜಿಯೋಪ್ಲಾಸ್ಟಿ, ಸ್ಟಂಟ್ ಹಾಗೂ ಬೈಪಾಸ್ ಶಸ್ತ್ರಚಿಕಿತ್ಸೆ, ಕಡಿಮೆ ವೆಚ್ಚದಲ್ಲಿ ಡಯಾಲಿಸಿಸ್ ಎವಿ ಫಿಸ್ಟುಲಾ ಶಸ್ತ್ರಚಿಕಿತ್ಸೆ ಲಭ್ಯವಿವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9 9 4 5 8 9 9 9 7 3. ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. LIC ಯ ಜೀವನ ಲಾಭ ಜೊತೆ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ, ಆದ್ರೆ ಬೆನಿಫಿಟ್ಸ್ ಗಳಲ್ಲ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಇಂದಿನ SGM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ HPV ಲಸಿಕೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ಶ್ರೀದೇವಿ AS, ನಡೆಸಿಕೊಡುತ್ತಾರೆ ಮಾಯಾ ರಾಮನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ SDM ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ SDM ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈಗ ಕೇಳಿ SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃಗಳೇ, SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ಇವತ್ತು ಬಹಳ ಮಹತ್ವದ ವಿಷಯದ ಬಗ್ಗೆ ನಮ್ಮ ಡಾಕ್ಟರ್ ನಿಮ್ಗೆ ಮಾಹಿತಿ ನೀಡೋರಿದ್ದಾರೆ. ಅದನ್ನು ಕೇಳಿ ನೀವು ಪ್ರಶ್ನೆಗಳನ್ನು ಕೇಳ್ರಿ. ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ವಿಷಯ ಇವತ್ತು. ಅದು ಏನು ಅಂತಂದರೆ HPV ಲಸಿಕೆ ಅನ್ನುವಂಥದ್ದು. ಇತ್ತೀಚೆಗೆ ಹೆಣ್ಣು ಮಕ್ಕಳ ಕ್ಯಾನ್ಸರ್ ಬಗ್ಗೆ ನಾವು ಭಾಳ ಕೇಳಲಿಕ್ಕತ್ತೀವಿ. ಭಾಳಷ್ಟು ಹೆಣ್ಣು ಮಕ್ಕಳಿಗೆ ಈಗ ಕ್ಯಾನ್ಸರ್ ಬರುವಂತಹ ಸಂಭವ ಜಾಸ್ತಿ ಆಗ್ತಾ ಇದೆ. ಈ ಇದರೊಳಗೆ ನಿಟ್ಟಿನೊಳಗೆ HPV ಲಸಿಕೆ ಎಷ್ಟು ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ಇವತ್ತು ಡಾಕ್ಟರ್ ನಮ್ಗೆ ಮಾಹಿತಿಯನ್ನು ನೀಡ್ತಾರೆ. ಈ ಮಾಹಿತಿಯನ್ನು ನೀಡಲಿಕ್ಕೆ ಡಾಕ್ಟರ್ ಶ್ರೀದೇವಿ AS ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಮೊದಲಿಗೆ ಡಾಕ್ಟರ್ ಕಿರುಪರಿಚಯ ಮಾಡ್ಕೊಂಡು ಬಿಡೋಣಂತ. ಡಾಕ್ಟರ್ ಶ್ರೀದೇವಿ AS ಇವರು ಸಹಾಯಕ ಪ್ರಾಧ್ಯಾಪಕರು, ಪ್ರಸೂತಿ ಮತ್ತು ಸ್ತ್ರೀ ರೋಗ ವಿಭಾಗ, SDM ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಮೂಲತಃ ಮೈಸೂರಿನವರು. MBBS ಪದವಿಯನ್ನು 2016 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ದಾವಣಗೆರೆಯ JJM ಮೆಡಿಕಲ್ ಕಾಲೇಜಿನಿಂದ, MS ಸ್ನಾತಕೋತ್ತರ ಪದವಿಯನ್ನು SDM ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯೊಳಗೆ 2020 ಪಡೆದರು. ಮಿನಿಮಲ್ ಆಕ್ಸೆಸ್ ಸರ್ಜರಿ ಒಳಗೆ ಫೆಲೋಶಿಪ್ ಅನ್ನು ಕೂಡ ಪಡ್ಕೊಂಡಾರ. 2020 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ವಿಭಾಗಕ್ಕೆ ಸೇರಿದ್ದು ಕಳೆದ 5 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಡಾಕ್ಟರ್ ಶ್ರೀದೇವಿ ಎಎಸ್ ಅವರು. ಡಾಕ್ಟರ್, ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಬಹಳ ಮಹತ್ವವಾಗಿರುವಂತಹ ವಿಷಯ, ಹೌದಲ್ಲ? ಹೌದು. ಒಂದು ಕಾಲಕ್ಕೆ ಈ ಲಸಿಕೆಗಳ ಬಗ್ಗೆ ಗೊತ್ತಿರಲಿಲ್ಲ ನಮ್ಗೆ. ಹೌದು ಮೇಡಮ್. ಈಗೇನೋ ಕೊರೋನಾ ಬಂದಮೇಲೆ ಕೊರೋನಾ ಲಸಿಕೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಆಮೇಲೆ ಸಣ್ಣ ಸಣ್ಣ ಟೈಫಾಯ್ಡ್ ಕೂಡ ಇವತ್ತು ಲಸಿಕೆಗಳು ಬಂದಾವ. ಅಂತಹದ್ರೊಳಗೆ ಈ ಹೆಣ್ಣು ಮಕ್ಕಳ ಕ್ಯಾನ್ಸರ್ ಬಗ್ಗೆ, ಗರ್ಭಕಂಠದ ಕ್ಯಾನ್ಸರ್ ಆಗಿರಬಹುದು, ಸ್ತನ ಕ್ಯಾನ್ಸರ್ ಆಗಿರಬಹುದು, ಇದೆಲ್ಲ ಬಹಳ ಕೇಳಿ ಬರ್ತಾ ಇರೋ ಸಂದರ್ಭದೊಳಗೆ ಈ HPV ಲಸಿಕೆ ಬಹಳ ಉಪಯೋಗ ಆಗ್ತದಲ್ಲ? ಹೌದು ಮೇಡಮ್. ಹಾಗಾಗಿ ಒಂದಷ್ಟು ಮಾಹಿತಿಯನ್ನು ನಮ್ಮ ಶ್ರೋತೃಗಳಿಗೆ ಮಾಡಿಕೊಡ್ರಿ. ನಮ್ಮ ಶ್ರೋತೃಗಳಲ್ಲಿ ಒಂದು ವಿನಂತಿ ಅದ, ಹೆಚ್ಚಾಗಿ ಹೆಣ್ಣು ಮಕ್ಕಳು ಈ ವಿಷಯದ ಬಗ್ಗೆ ಪ್ರಶ್ನೆಯನ್ನು ಕೇಳ್ರಿ. ಈಗ ಲಕ್ಷಗೊಟ್ಟು ಕೇಳ್ರಿ, ಡಾಕ್ಟರ್ ಶ್ರೀದೇವಿ ಅವರು ನಿಮ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. HPV ಲಸಿಕೆ, ಇದರ ಬಗ್ಗೆ ಬಹಳ ಜನಕ್ಕೆ ಅರಿವೂ ಇದೆ, ಕುತೂಹಲನೂ ಇದೆ, ಭಯನೂ ಇದೆ. ಇದು ನಮ್ಮ OPD-ಲಿ ಇವಾಗ ಎಲ್ಲರೂ ಬಂದು ಕೇಳುವ ಸಾಮಾನ್ಯ ಕ್ವೆಶ್ಚನ್ ಆಗಿದೆ. ಅದರ ಬಗ್ಗೆ ಮಾಹಿತಿ ನೀಡಲು ನಾನು ಇಲ್ಲಿ ಬಂದಿದ್ದೀನಿ ಮೇಡಮ್. HPV ಲಸಿಕೆ, ಇದು ಇಲ್ಲಿ ಜನಕ್ಕೆ ಅರಿವಿಗಿಂತ ಭಯನೇ ಜಾಸ್ತಿ. ಇದು ಒಂದು ಕ್ಯಾನ್ಸರಿನ ವ್ಯಾಕ್ಸಿನ್, ಇದು ಒಂದು ಕ್ಯಾನ್ಸರ್ ರೋಗಿಗಳು ಪಡೆಯೋ ವ್ಯಾಕ್ಸಿನ್ ಅನ್ನೋ ಒಂದು ಮೂಢನಂಬಿಕೆ ಇದೆ. ಅದನ್ನು ನಾನು ದೂರ ಮಾಡೋಕ್ಕೆ, ಅದ್ರ ಬಗ್ಗೆ ಕರೆಕ್ಟ್ ಮಾಹಿತಿಯನ್ನು ಕೊಡೋಕ್ಕೆ ನಾನು ಇವತ್ತು ಬಂದಿದ್ದೀನಿ. ಕ್ಯಾನ್ಸರನ್ನು ನಿಯಂತ್ರಣ ಮಾಡುವಂತಹ ಲಸಿಕೆ ಅನ್ನೋದನ್ನು ನೀವು ತಿಳಿಸ್ಕೊಡ್ಬೇಕಾಗಿದೆ. ಹೌದು. ಇದು HPV ವೈರಸ್, ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಇದು ಒಂದು DNA ವೈರಸ್. ಇದು ಲೈಂಗಿಕ ಸಂಪರ್ಕದಿಂದ ಬರುತ್ತದೆ ಮತ್ತು ಇದು ಅತಿ ಸಣ್ಣ ವಯಸ್ಸಿನಲ್ಲಿ ಮದುವೆಯಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರೋರು ಮತ್ತು ಅನ್ಸೇಫ್ ಸೆಕ್ಷುಯಲ್ ಇಂಟರ್ಕೋರ್ಸ್, ಅಂದರೆ ಕಾಂಡಮ್ ರಹಿತ ಅಥವಾ ನಿರೋಧರಹಿತ ಲೈಂಗಿಕ ಕ್ರಿಯೆಯನ್ನು ಮಲ್ಟಿಪಲ್ ಸೆಕ್ಷುಯಲ್ ಪಾರ್ಟ್ನರ್ಸ್ನಿಂದ ಬರಬಹುದು ಮತ್ತು ಇದು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ನಿಂದಾಗಿಯೂ ಬರಬಹುದು. ಸೊ HPV ವೈರಸ್ಸಿಂದ ಸರ್ವೈಕಲ್ ಕ್ಯಾನ್ಸರ್ ಅಷ್ಟೇ ಅಲ್ಲ, ವೆಜೈನಲ್ ಕ್ಯಾನ್ಸರ್, ಗುದದ್ವಾರದ ಕ್ಯಾನ್ಸರ್ ಅಂದರೆ ಏನಲ್ ಕ್ಯಾನ್ಸರ್, ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್ ಕೂಡ ಬರಬಹುದು. ಜೆನೈಟಲ್ ವಾರ್ಡ್ಸ್, ಇದು ಒಂದು ನಾನ್ ಕ್ಯಾನ್ಸರ್ ಕಂಡೀಷನ್ ಅಂತ ನಾವು ಹೇಳ್ತೀವಿ. ಇದು ಚರ್ಮ, ಇದು ಒಂದು ಒಂದು ಚರ್ಮದ ಕಾಯಿಲೆ ಆಗಿರ್ತದೆ, ಅದು ಕೂಡ ಈ ವೈರಸ್ನಿಂದ ಬರಬಹುದು. HPV ವ್ಯಾಕ್ಸಿನ್ ಹಾಕಿಸುವುದರಿಂದ ಈ HPV ವೈರಸ್ಸಿಗೆ ಸಂಬಂಧಪಟ್ಟ ತೊಂದರೆಗಳಿಗೆ ಇಮ್ಯುನಿಟಿ, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಪಡೆಯಬಹುದು. ಇದು ಎಲ್ಲ ಕ್ಯಾನ್ಸರನ್ನು ತಡೆಯುತ್ತೆ ಅನ್ನೋದಲ್ಲ, ಇದು HPV ವೈರಸ್ಸಿಂದ ಮಾಡುವ ಈ ಮೇಲ್ಕಂಡ ಕ್ಯಾನ್ಸರನ್ನು ತಡೆಯುವ ಶಕ್ತಿಯನ್ನು, ಇಮ್ಯುನಿಟಿಯನ್ನು ನಮಗೆ ಕೊಡುತ್ತದೆ. ಅಂದರೆ ಇಷ್ಟೊತ್ತು ಹೇಳಿದ್ರಲ್ಲ ನೀವು, ಆ ಕ್ಯಾನ್ಸರ್ಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ನಮ್ಮಲ್ಲಿ ವೃದ್ಧಿ ಮಾಡುತ್ತೆ. ಇದು ಎಫೆಕ್ಟ್ ಎಷ್ಟು ಅಥವಾ ಎಫಿಕೆಸಿ ಎಷ್ಟು ಅಂತ ನಾವು ಹೇಳೋದಾದರೆ, ಈ ಲಸಿಕೆ ಹಾಕಿಸ್ಕೊಂಡವ್ರಿಗೆ 95-97% ಎಫಿಕೆಸಿ ಇರುತ್ತದೆ, ಪರಿಣಾಮಕಾರಿಯಾಗಿರ್ತದೆ. ಹಾಂ, ಅಂದರೆ 100 ಜನಕ್ಕೆ ಕೊಟ್ಟರೆ ಅದರಲ್ಲಿ 95-97 ಜನಕ್ಕೆ ಕ್ಯಾನ್ಸರ್ ಬರುವುದಿಲ್ಲ. ಇದು ಅಷ್ಟು ಎಫೆಕ್ಟಿವ್ ಆಗಿರೋದ್ರಿಂದ ಇದನ್ನು ಎಲ್ಲರೂ ಹಾಕಿಸ್ಕೋಬೇಕಾಗಿ ನಾನು ಪ್ರಮೋಟ್ ಮಾಡ್ತೀನಿ. ಸೊ ಇದಕ್ಕೆ ಯಾರ್ಯಾರು ಹಾಕಿಸ್ಕೋಬೇಕು ಅನ್ನೋದು ದೊಡ್ಡ ಕ್ವೆಶ್ಚನ್. ಸಣ್ಣ ವಯಸ್ಸಿನಲ್ಲಿ ಹಾಕಿಸ್ಕೊಳ್ಳೋದು ತುಂಬ ಒಳ್ಳೆಯದು, ಯಾಕಂದರೆ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗೋದೇ ಸಣ್ಣ ವಯಸ್ಸಿನಲ್ಲಿ. ಸೊ ಸಣ್ಣ ವಯಸ್ಸು ಅಂದರೆ 9-15 ವರ್ಷದ ಹೆಣ್ಣು ಮಕ್ಕಳು ಈ ವ್ಯಾಕ್ಸಿನನ್ನು ಹಾಕಿಸ್ಕೋಬೇಕು. ಮತ್ತು ಇದರದ್ದು ಡೋಸ್ ಎಷ್ಟು? 2 ಡೋಸು. 2 ಡೋಸ್ ಅಂತಂದರೆ ಫಸ್ಟ್ ಇವತ್ತೊಂದು, 6 ತಿಂಗಳು ಬಿಟ್ಟು ಇನ್ನೊಂದು. ಸೊ 9-15 ವರ್ಷದವ್ರಿಗೆ ಬರೀ 2 ಡೋಸ್ ಸಾಕಾಗ್ತದೆ. ಆದರೆ 15-25 ವರ್ಷದ ಹೆಣ್ಮಕ್ಳಿಗೆ 3 ಡೋಸ್ ಕೊಡಬೇಕಾಗತ್ತೆ, ಯಾಕಂದರೆ ಅವರಿಗೆ ರೋಗ ನಿರೋಧಕ ಶಕ್ತಿಯಲ್ಲಿ ಆಲ್ರೆಡಿ ಎಕ್ಸ್ಪೋಜರ್ ಆಗಿರೋ ಇದರಿಂದ ಅವ್ರಿಗೆ ಬೂಸ್ಟರ್ ಡೋಸ್ ಅಂತ ಹೇಳಿ ಮಧ್ಯದಲ್ಲಿ ನಾವು ಇನ್ನೊಂದು ಡೋಸ್ ಕೊಡ್ತೀವಿ. ಅದು ಯಾವಾಗ ಅಂದರೆ ಇವತ್ತೊಂದು, 1 ತಿಂಗಳು ಬಿಟ್ಟು ಒಂದು, 6 ತಿಂಗಳು ಬಿಟ್ಟು ಒಂದು. ಸೊ 9-15 ಅವರಿಗೆ 2 ಡೋಸ್ ಸಾಕಾಗ್ತದೆ, 15-25 ವರ್ಷದ ಹೆಣ್ಮಕ್ಳಿಗೆ 3 ಡೋಸ್ ಬೇಕಾಗ್ತದೆ. ಸೊ ನೆಕ್ಸ್ಟ್ ಕ್ವೆಶನ್ ಯಾವ್ದು ಬರುತ್ತದೆ ಅಂದರೆ ಯಾವ ವ್ಯಾಕ್ಸಿನ್ ಕೊಡಿಸ್ಬೇಕು. ಸೊ ಇದರಲ್ಲಿ ತುಂಬ 6 ವೆರೈಟಿ ವ್ಯಾಕ್ಸಿನ್ಸ್ ಇದ್ದಾವೆ, ಬಟ್ ನಮ್ಮ ಇಂಡಿಯಾದಲ್ಲಿ ಅವೈಲೇಬಲ್ ಇರೋದು 3 ಥರದ ವ್ಯಾಕ್ಸಿನ್, ಅಂದರೆ ಬೈವೆಲೆಂಟ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಅದರ ಹೆಸರು ಸರ್ವಾರಿಕ್ಸ್. ಅದು ಬರೀ 2 ಸ್ಟ್ರೇನ್ ಆಫ್ HPV ವ್ಯಾಕ್ಸಿನನ್ನು ಕವರ್ ಮಾಡುತ್ತೆ. ಅದನ್ನು ನಾವು ರೆಕಮೆಂಡ್ ಮಾಡೋದಿಲ್ಲ, ಯಾಕಂದರೆ ಅದು ಬರೀ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆನಷ್ಟೇ ತಡೀತದೆ. ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್ ಅಂದರೆ ಸರ್ವಾವ್ಯಾಕ್ ಆರ್ ಗಾರ್ಡಾಸಿಲ್, ಇದು ಹೆಚ್ ಪಿ ವಿಯ 4 ಸ್ಟ್ರೇನ್ ಅಥವಾ ತಳಿಗಳನ್ನು ಕವರ್ ಮಾಡ್ತದೆ. ಸೊ ನಾವು ಸಜೆಸ್ಟ್ ಮಾಡೋದು ಪಾಪ್ಯುಲೇಷನ್ಗೆ ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್ನ. ನೆಕ್ಸ್ಟ್, ಇದಕ್ಕಿಂತ ಒಂದು ಬೆಸ್ಟ್ ವ್ಯಾಕ್ಸಿನ್ ಅಂದರೆ ನೋನೋವ್ಯಾಲೆಂಟ್ ವ್ಯಾಕ್ಸಿನ್. ಇದು 9 ಸ್ಟ್ರೇನನ್ನು ಕವರ್ ಮಾಡುತ್ತೆ. ಇದು ಯಾರಿಗೆ ಕೊಡ್ತೀವಿ ಅಂತಂದರೆ, ಎಲ್ಲ ಹೆಣ್ಮಕ್ಳಿಗೂ ಇದನ್ನು ಕೊಡ್ಬೋದು 9-45 ವರ್ಷದವರೆಗೂ. ಯಾಕಂದರೆ 9 ತಳಿಗಳನ್ನ ಇದು ಕವರ್ ಮಾಡೋದ್ರಿಂದ ಆಲ್ರೆಡಿ ಎಕ್ಸ್ಪೋಜರ್ ಆಗಿರೋರು ಇದನ್ನು ತೊಗೋಬೋದು. ಸೊ ತುಂಬ ವೈಡ್ ರೇಂಜ್ ಆಫ್ ಏಜ್ ಇದರಲ್ಲಿದೆ, 9-45 ವರ್ಷದವರೆಗೂ. ಸೊ ನೆಕ್ಸ್ಟ್ ಕ್ವೆಶ್ಚನ್ಸ್ ಏನು ಬರುತ್ತೆ ನಮ್ಮ ಒಪ್ಪಿಡಿಲಿ ಸಾಮಾನ್ಯವಾಗಿ ಅಂದರೆ, ಮೇಡಮ್ ಇದ್ರ ಸೈಡ್ ಎಫೆಕ್ಟ್ಸ್ ಏನು, ಇದು ತೊಗೊಳೋದ್ರಿಂದ ನಮಗೇನಾದ್ರು ರೆಸ್ಟ್ ಬೇಕಾ, ಅಥವಾ ಇದನ್ನ ಇದು ತೊಗೊಂಡ್ಮೇಲೆ ನಾವೇನು ಕೆಲಸ ಮಾಡಬಾರ್ದಾ ಅನ್ನೋ ಸಾಮಾನ್ಯ ಕ್ವೆಶ್ಚನ್ಗಳು ಬರ್ತವೆ. ಸೊ ಇದು ನಾರ್ಮಲ್ ಹೆಲ್ದಿ ಪಾಪ್ಯುಲೇಷನ್ ಅವ್ರಿಗೆ ನಾವು ಕೊಡ್ತಿರೋದ್ರಿಂದ ಇದ್ರದ್ದು ಸೈಡ್ ಎಫೆಕ್ಟ್ಸ್ ತುಂಬ ಕಡಿಮೆ. ಕೋವಿಡ್ ವ್ಯಾಕ್ಸಿನ್ ಥರನೇ, ಡಿ ಪಿ ಟಿ ವ್ಯಾಕ್ಸಿನ್ ಥರನೇ ಇದು ಒಂದು ಇಂಜೆಕ್ಷನ್ನು. ಇದಕ್ಕೆ ತೋಳಿಗೆ ಕೊಡ್ತೀವಿ. ಇಂಜೆಕ್ಷನ್ ಸೈಟಲ್ಲಿ ಕೆಲವೊಬ್ರಿಗೂ ಪೇಯ್ನ್ ಅಥವಾ ನೋವು ಬರ್ಬೋದು, ಇಲ್ಲಾಂದರೆ ಮೈಕೈ ನೋವು ಸ್ವಲ್ಪ ಪ್ರಮಾಣದಲ್ಲಿ ಕಾಣಿಸ್ಕೋಬೋದು, ಕೆಲವೊಬ್ರಿಗೆ ರೇರ್ ಜ್ವರ ಬರ್ಬೋದು. ಅದು ಬಿಟ್ಟರೆ ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಯಾವೂ ಇಲ್ಲ. ಮತ್ತು ನೆಕ್ಸ್ಟ್, ಎಲ್ಲರೂ ತುಂಬ ಜನ ಇವಾಗ ಗೌರ್ಮೆಂಟಿಂದನೂ ಇದು ತುಂಬ ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬರ್ತಿರೋದ್ರಿಂದ 25 ವರ್ಷ ಮೇಲ್ಪಟ್ಟ ಹೆಣ್ಮಕ್ಳು ಕೂಡ ಬಂದು ಈ ವ್ಯಾಕ್ಸಿನ್ ತೊಗೋಬೋದಾ ಅನ್ನೋ ಕಾಮನ್ ಕ್ವೆಶ್ಚನ್ ನಮ್ಮ ಒಪ್ಪಿಡಿಲಿ ನಮಗೆ ಬರುತ್ತೆ. ಮದುವೆ ಆದಮೇಲೂ ಇದನ್ನು ತೊಗೋಬೋದು. ಯಾರು ಅಂತಂದರೆ, ಈಗ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಈ ಎಚ್ ಪಿ ವ್ಯಾಕ್ಸಿನನ್ನು ತೊಗೋಬೋದು. ಅಥವಾ ನೆಕ್ಸ್ಟ್ ಸಜೆಷನ್ ನಾವು ಅವ್ರಿಗೇನು ಕೊಡ್ತೀವಿ ಅಂದರೆ, ವ್ಯಾಕ್ಸಿನ್ಗಿಂತ ಪ್ಯಾಪ್ಸ್ಮಿಯರ್ ಮತ್ತು ಅಥವಾ ಹೆಚ್ ಪಿ ವಿ ಡಿ ಎನ್ ಎ ಟೆಸ್ಟಿಂಗ್, ಅಂದರೆ ಆಲ್ರೆಡಿ ಎಕ್ಸ್ಪೋಜರ್ ಆಗಿದ್ದರೆ, ಇದೊಂದು ಲೈಂಗಿಕ ಕ್ರಿಯೆ ಆದಮೇಲೆ ಎಕ್ಸ್ಪೋಜರ್ ಆಗೋದ್ರಿಂದ ಮದುವೆ ಆಗಿರೋ ಹೆಣ್ಮಕ್ಳು ಹೆಚ್ ಪಿ ವಿ ಡಿ ಎನ್ ಎ ಟೆಸ್ಟಿಂಗಿಗೆ ಡೈರೆಕ್ಟ್ ಹೋಗ್ಬೋದು. ಅದು ಅಕಸ್ಮಾತ್ ಅದು ನೆಗೆಟಿವ್ ಬಂತು ಅಂತಂದರೆ ವ್ಯಾಕ್ಸಿನನ್ನು ತೊಗೋಬೋದು ಅವರು. ಅಕಸ್ಮಾತ್ ಅದು ಪಾಸಿಟಿವ್ ಬಂತಂದರೆ ಅದರದ್ದು ನೆಕ್ಸ್ಟ್ ಟೆಸ್ಟಿಂಗು ನಾವು ಮಾಡ್ಬೋದು. 40 ವರ್ಷ ಆಗಿರೋ ಹೆಣ್ಮಕ್ಳು ಇದನ್ನು ತೊಗೋಬೋದಾ ಅನ್ನೋ ಕ್ವೆಶ್ಚನ್ಗೆ ಲಸಿಕೆ ಇವ್ರಿಗೆ ಬೇಡ, ಇವರು ಡೈರೆಕ್ಟ್ ಪ್ಯಾಪ್ಸ್ಮಿಯರ್ ಅಥವಾ ಹೆಚ್ ಪಿ ವಿ ಟೆಸ್ಟಿಂಗಿಗೆ ಹೋಗಬೇಕು. ಸೊ ನೆಕ್ಸ್ಟ್ ಕಾಮನ್ ಕ್ವೆಶ್ಚನ್, ಯಾರು ಇದನ್ನು ತೊಗೋಬಾರ್ದು? ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು ಇದನ್ನು ತೊಗೋಬಾರ್ದು, ಯಾಕಂದರೆ ಇದು ಲೈವ್ ವ್ಯಾಕ್ಸಿನ್. ಆಮೇಲೆ ನೆಕ್ಸ್ಟ್, ಯಾರಿಗೆ ರೀಸೆಂಟಾಗಿ ಇನ್ಫೆಕ್ಷನ್ ಆಗಿರುತ್ತೆ, ಜ್ವರ ಇರುತ್ತೆ, ನಿಶಕ್ತಿ ಇರುತ್ತೆ ಅಂಥವ್ರು ಇದನ್ನು ತೊಗೋಬಾರ್ದು. ಸೊ ಇದನ್ನು ಕೊಡೋದು ಹೆಲ್ದಿ ಇಂಡಿವಿಜುವಲ್ಸ್, ಯಾರಿಗೆ ರೀಸೆಂಟಾಗಿ ಯಾವುದೇ ಇನ್ಫೆಕ್ಷನ್ ಇಲ್ಲದೆ, ಜ್ವರ ಇಲ್ಲದೆ ಹೆಲ್ದಿಯಾಗಿ ಬಂದು ಪ್ಲ್ಯಾನ್ಡ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ, ಅವರಿಗೆ ಅನುಕೂಲ ಆದಾಗ ಬಂದು ಇದನ್ನು ತೊಗೋಬೋದು. ಇದು ನನ್ನ ಎಚ್ ಪಿ ವ್ಯಾಕ್ಸಿನ್ನಿನ ಮಾಹಿತಿ ಮೇಡಮ್. ಆಮೇಲೆ ಹಿಂಗೂ ಕೇಳ್ತಾರಲ್ಲ ಡಾಕ್ಟರ್, ಎಚ್ ಐ ವಿ ಇರುವಂತಹ ವ್ಯಕ್ತಿಗೆ ಎಚ್ ಪಿ ವಿ ಲಸಿಕೆ ಹಾಕಿಸಬಹುದಾ ಅಂತ? ತುಂಬ ಒಳ್ಳೆ ಕ್ವೆಶ್ಚನ್ ಮೇಡಮ್. ಎಚ್ ಐ ವಿ ಆಲ್ರೆಡಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಂಡಿರೋ ಇಂಡಿವಿಜುವಲ್ಸ್ ಆಗಿರ್ತಾರೆ. ಅಂಥವರಲ್ಲಿ ಈ ಕ್ಯಾನ್ಸರು ಅತಿ ಹೆಚ್ಚು ಕಾಣೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅವರು 100% ತೊಗೊಳ್ಳೇಬೇಕು, ಯಾಕಂದರೆ ಅವರಿಗೆ ಬರೋ ಸಿವಿಯಾರಿಟಿ ಅಂದರೆ ಆ ರೋಗದ ಲಕ್ಷಣಗಳು ಇನ್ನೂ ಅತಿರೇಕದಲ್ಲಿರೋದ್ರಿಂದ ಅವ್ರು ಇದನ್ನು ಮುಂಚೆನೇ ತೊಗೊಳ್ಳೋದ್ರಿಂದ ಅವ್ರು ಅದನ್ನು ಅವಾಯ್ಡ್ ಮಾಡ್ಬೋದು. ಅಂಥವ್ರಿಗೆ ನಾವು ಯಾವಾಗಲೂ ಸಜೆಸ್ಟ್ ಮಾಡ್ತೀವಿ ತೊಗೊಳ್ಳಿ ಅಂತ, ವ್ಯಾಕ್ಸಿನ್ ತೊಗೊಳ್ಳಿ ಅಂತ. ಇನ್ನೂ ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನು ಕೊಟ್ಟರಿ ಶ್ರೀದೇವಿ. ಈಗ ನಮ್ಮ ಶ್ರೋತೃಗಳು ಈ ಎಲ್ಲ ಮಾಹಿತಿಯನ್ನು ಕೇಳ್ಕೊಂಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಎಚ್ ಪಿ ವಿ ಲಸಿಕೆಗೆ ಸಂಬಂಧಪಟ್ಟಂಗೆ ಏನೇ ಪ್ರಶ್ನೆ ಇದ್ದರೂ ಕೂಡ ಶ್ರೋತೃಗಳು ಅದರೊಳಗೂ ಮಹಿಳೆಯರು ಪ್ರಶ್ನೆಯನ್ನು ಕೇಳಲಿ ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ. ಪ್ರಶ್ನೆಗಳನ್ನು ತಗೊಳ್ಳೋಣ ಡಾಕ್ಟರ್. ಎಸ್ ಮೇಡಮ್. ಹಲೋ ಹಲೋ ಡಾಕ್ಟರ್, ಗುಡ್ ಈವ್ನಿಂಗ್ ಡಾಕ್ಟರ್. ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ, ಶಿರೋಳದಿಂದ ಉದಯ ಕೇಳ್ರಿ ಮೇಡಮ್. ನಿಮ್ಮ ಮನೆಯಾಗಿನ ಹೆಣ್ಮಕ್ಳಿಗೆ ಕೇಳಲಿಕ್ಕೆ ಕೇಳಬೇಕಾಗಿತ್ತು ಮೇಡಮ್. ಈಗ ಹೆಣ್ಮಕ್ಳ ಬಗ್ಗೆ ಕೇಳತ್ತೆ ನಾನು. ಈಗ 9-15 ವಯಸ್ಸಿನೊಳಗೆ ಹಾಕಿಸ್ಬೇಕಂದ್ರಲ್ಲ ಮೇಡಮ್, ಹೌದು, ಅದು ಎಲ್ಲಿ ಸಿಗತೈತಿ ಲಸಿಕೆ? ಆಮ್ಯಾಗ ಇದು ಏನೋ ಎಸ್ ಡಿ ಎಂ ದೊಳಗೆ ಫ್ರೀ ಐತೆನಾ? ಇದು ಫ್ರೀ ಇರೋ ವ್ಯಾಕ್ಸಿನ್ ಅಲ್ಲ, ಗವರ್ಮೆಂಟ್ ಇಂದ ಫ್ರೀ ಸಪ್ಲೈ ಇಲ್ಲ. ಎಸ್ ಡಿ ಎಂ ಅಲ್ಲಿ ಇದು ಅವೈಲೇಬಲ್ ಇದೆ. ಎಷ್ಟು ಚಾರ್ಜ್ ಆಗುತ್ತೆ ಅದನ್ನ ಹೇಳ್ಬಿಡ ಮೇಡಮ್. ಸರ್ವವ್ಯಾಕ್ಸ್ ಅನ್ನೋ ವ್ಯಾಕ್ಸಿನ್ ಎಲ್ಲ ಕೇಳೋರು ಇರ್ತಾರ, ದೇಶವ್ಯಾಪಿ ಕೇಳೋರು ಇರ್ತಾರಲ್ರಿ, ಅವ್ರಿಗೆ ಅನುಕೂಲ ಅಲ್ಲ ಅಂತ ನಾ ಕೇಳಾಗತ್ತೀನಿ ಮೇಡಮ್. ಆಯ್ತು ಆಯ್ತು, ಉತ್ತರ ಹೇಳ್ತಾರ ಗುರುನಾಥ್ ಅವರ ಕೇಳ್ರಿ. ಆಯ್ತು ಆಯ್ತು ಮೇಡಮ್. ಒಂದು ಡೋಸಿಗೆ 2,000 ರೂಪಾಯಿ ಆಗುತ್ತೆ. ಸೊ ಒಬ್ಬರು 2 ಡೋಸ್ ತಗೋಬೇಕಾಗಿರೋದ್ರಿಂದ 4,000 ರೂಪಾಯಿ ಆಗುತ್ತೆ. ಇದು ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್ನ ಕಾಸ್ಟ್ ಆದ್ರೆ ನಿಮ್ಮ ಎಸ್ಡಿಎಂಒ ಲಭ್ಯ ಇದೆ ಮೇಡಮ್? ಲಭ್ಯ ಇದೆ, ಇದು ಗೌರ್ಮೆಂಟ್ ಹಾಸ್ಪಿಟಲ್ ಸಿಗೋದಲ್ಲ ಮೇಡಮ್, ಕೆಎಂಸಿ ಒಳಗೂ ಲಭ್ಯ ಇದೆ, ಕೆಎಂಸಿ ಚಾರ್ಜಸ್ ನನಗೆ ಗೊತ್ತಿಲ್ಲ. ಆಯ್ತು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಲೋ, ಹಲೋ, ಹೇಳ್ರಿ. ಪ್ರಶ್ನೆ ಕೇಳ್ರಿ ಮಂಜುನಾಥ್ ನಾಡಗಿರವ್ರೆ. ನೀವು ಕೇಳ್ಬೇಕಲ್ಲ ಮಂಜುನಾಥ್ ನಾಡಗಿರವ್ರೆ, ಪ್ರತಿ ಸಲ ಹಿಂಗ ಹೇಳಿದ್ರೆ ಹೆಂಗ? ಇವತ್ತ ಹೆಣ್ಣು ಮಕ್ಕಳಿಗೆ ಹಾಕುವಂತಹ ಎಚ್ ಪಿ ವಿ ಲಸಿಕೆ ಬಗ್ಗೆ ಅದ, ನಿಮಗೇನದ ಪ್ರಶ್ನೆ? ಇಷ್ಟೊತ್ತು ಹೇಳಿದ್ರಲ್ಲ ಡಾಕ್ಟರ್, ಹೀಗಾಗಿ ಈಗ ಸದ್ಯ ಅದನ್ನ ಮುಗಿಸಿ ಈಗ ಪ್ರಶ್ನೆ ತಗೊಳ್ಳಿಕತ್ತೀವಿ ನಾವು. ಎಚ್ ಪಿ ವಿ ವ್ಯಾಕ್ಸಿನ್ ಇದು ಒಂದು ಲೈವ್ ವ್ಯಾಕ್ಸಿನ್ ಆಗಿ ಇದನ್ನ 9-15 ವರ್ಷದ ಹೆಣ್ಮಕ್ಳಿಗೆ ನಾವು ಸಜೆಸ್ಟ್ ಮಾಡ್ತೀವಿ. 2 ಡೋಸ್ ತಗೋಬೇಕಾಗ್ತದೆ, ಒಂದು ಇವತ್ತು ತಗೊಂಡ್ರೆ 6 ತಿಂಗಳು ಬಿಟ್ಟು ಇನ್ನೊಂದು ಡೋಸ್ ಇರ್ತದೆ. 15-25 ವರ್ಷದ ಹೆಣ್ಮಕ್ಳು 3 ಡೋಸ್ ತಗೋಬೇಕಾಗ್ತದೆ, 0, 1 and 6 ಅಂತ ಹೇಳ್ತೀವಿ ನಾವು. ಇದನ್ನ ಹಾಕೊಳ್ಳೋದ್ರಿಂದ ಸರ್ವೈಕಲ್ ಕ್ಯಾನ್ಸರ್ ಅನ್ನು ಪ್ರಿವೆಂಟ್ ಮಾಡಬಹುದು. ಧನ್ಯವಾದ. ಹಲೋ, ಹಲೋ, ಹಲೋ ಡಾಕ್ಟರ್. ಹಾ ಹೇಳ್ರಿ, ಒಂದ್ ಪ್ರಶ್ನೆ ಕೇಳ್ರಿ ನೀವು. ಎಲ್ಲಾ ಟೈಪ್ ಆಫ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಬಂದಾವು ಅವು ನಮ್ ಇಂಡಿಯಾದಾಗ ಅವೈಲೇಬಲ್ ಇಲ್ಲ, ಒಂದೇ ಪ್ರಶ್ನೆ. ಆಮೇಲೆ ಥ್ರೂ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗ್ತದೆ, ಎಚ್ ಐ ವಿ, ಹೆಪಟೈಟಿಸ್ ಬಿ, ಇದನ್ನು ಕವರ್ ಮಾಡ್ತದೆ ನೀವು ವ್ಯಾಕ್ಸಿನೇಷನ್ ಬೇಕಾಯ್ತು ಮೇಡಮ್? ಇದು ಈ ಎಚ್ ಪಿ ವಿ ವ್ಯಾಕ್ಸಿನ್ ಕವರ್ ಮಾಡೋದು ಸರ್ವೈಕಲ್ ಕ್ಯಾನ್ಸರ್, ವೆಜೈನಲ್ ಕ್ಯಾನ್ಸರ್, ಏನಲ್ ಕ್ಯಾನ್ಸರ್ ಮತ್ತು ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್ ಮತ್ತು ಜನೈಟಲ್ ವಾರ್ಡ್ಸ್ ಅಂತ ಹೇಳ್ತೀವಿ ಸರ್, ಅದು ಒಂದು ಚರ್ಮದ ಕಾಯಿಲೆ, ಅದನ್ನು ಇದು ಅವಾಯ್ಡ್ ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ. ಅಂದ್ರೆ ಇಲ್ಲ ಸರ್, ನಮ್ಮ ಇಂಡಿಯಾದಾಗೂ ಈಗ ಅವೈಲೇಬಲ್ ಆಗಿದೆ, ಎಲ್ಲ ಕಡೆ ಇದು ಅವೈಲೇಬಲ್ ಮಾಡಿದೆ. ಹಾ ಸರ್, ಆದಷ್ಟು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗ್ತದೆ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಇದ್ದಂಗೆ. ಹೌದು ಸರ್, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗ್ತದೆ, ಆದಷ್ಟು ಅದನ್ನು ಪ್ರಿಕಾಷನ್ ತಗೊಂಡ್ಬಿಡ್ತಿರೋ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಹೌದು, ಬ್ರೆಸ್ಟ್ ಫೀಡಿಂಗ್ ಮಾಡಲಿಲ್ಲ ಅಂದ್ರೆ ಕ್ಯಾನ್ಸರ್ ಬರ್ತದೆ ಮೋಸ್ಟ್ಲಿ, ಅದನ್ನ ಸ್ವಲ್ಪ ಇದನ್ನ ಮಾಡಿ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೇಕು ಅವ್ರ. ಆದಷ್ಟು ನಮ್ಗೆ ರಿಕ್ವೆಸ್ಟ್. ಹೌದು ಸರ್, ಇದು ಹೆಣ್ಣು ಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸುವಂಥದ್ದು ಒಂದು ಕರೆ ಅದ. ಹಲೋ, ಹಲೋ, ಹಾ ಹೇಳ್ರಿ ಮೇಡಮ್. ಅವ್ರ ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮಣ್ಣ ಅಂತ ಹೊತ್ತನೆಯಿಂದ ಲಸಿಕೆ 3 ಟೈಪ್ ಹೇಳಿದ್ರೆ 15-2 ಅದು ಅಲ್ಲ, ಅದ್ರ ರೇಟ್ ಎಷ್ಟಾಗತ್ತೆ ಮೇಡಮ್? ಅದ್ ಗೌರ್ಮೆಂಟ್ ಆಗಿ ಅಬಾಲ್ ಐತ ಇಲ್ಲ? ಇವರು ಎಸ್ ಡಿ ಎಂ ಆಸ್ಪತ್ರೆ ಬಗ್ಗೆ ಹೇಳ್ತಾರೆ, ನೀವು ಗೌರ್ಮೆಂಟದ್ದು ಅಲ್ಲೇ ಕೇಳ್ಕೋಬೇಕು, ಅಲ್ಲೇನು ಲಭ್ಯ ಅದ ಅಂತ ಹೇಳಿದ್ರು ಡಾಕ್ಟರ್, ಈಗ ಹೇಳ್ತಾರೆ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು. ಸರ್, ಇಲ್ಲಿ ಎಸ್ ಡಿ ಎಂ ಅಲ್ಲಿ ಇದು ಅವೈಲೇಬಲ್ ಐತ್ರಿ ಸರ್. ಒಂದು ಡೋಸ್ಗೆ 2,000 ರೂಪಾಯಿ ಆಗ್ತದೆ ಸರ್, 2 ಡೋಸ್ ತಗೋಬೇಕಾಗಿರೋದ್ರಿಂದ ಫಸ್ಟ್ ಡೋಸ್ಗೆ 2,000 ರೂಪಾಯಿ, ನೆಕ್ಸ್ಟ್ 6 ತಿಂಗಳಿಗೆ ಬಿಟ್ಟು ತಗೊಳ್ಳೋರಿಗೆ 2,000 ರೂಪಾಯಿ, ಒಂದು ವಯಲ್ಲಿಂದ ಒಬ್ಬರಿಗೆ ಕೊಡಬೇಕಾಗುತ್ತೆ ಸರ್ ಇದು. ಧನ್ಯವಾದ. ಹಲೋ, ಹಲೋ ಹೇಳ್ರಿ. ಹಲೋ, ಹಾ ಹೇಳ್ರಿ. ಸ್ವಲ್ಪ ರೇಡಿಯೋ ದೂರ ಇಟ್ಟು ಮಾತಾಡ್ರಿ, ಅಂದ್ರೆ ಕೇಳಿಸ್ತದ. ಹಲೋ ರೀ, ಹಾ ಈಗ ಯಾಕಿನ ಬಾದಲ್ಲಿ ಹೇಳ್ಲೆ ಮೇಡಮ್? ನೀವು ಮೊದ್ಲು ಎಲ್ಲಿಂದ ಕರೆ ಮಾಡ್ಲಿಕ್ಕೆ, ಯಾರ ಕರೆ ಮಾಡ್ಲಿಕ್ಕೆ? ತಾಲೂಕು ಜಗದಾಂತರ ಮೇಟಿ ಹತ್ರಿ. ಹಾ ಹೇಳ್ರಿ ಮೇಟಿ ಅವ್ರ. ಅದಕ್ಕೆ ಈಗ ಹೇಳ್ಲೆ ಯಾಕಿನ ಬಾದಲ್ಲ. ಹ್ಮ್, ಅದ ನಿಮ್ಮ ಇದಕ್ಕ ಅಲ್ಲಿ ಧಾರವಾಡಕ್ಕೆ ಬರ್ಬೇಕ್ರಿ ಅದಕ್ಕೆ ರೀ? ಹೌದು, ಎಸ್ ಡಿ ಎಂಗೆ ಬಂದರೆ ನಮ್ಮ ವಾರದಲ್ಲಿ 6 ದಿನವೂ ಎಸ್ ಡಿ ಎಂ ಓಪನ್ ಇರೋದ್ರಿಂದ 6 ದಿನವೂ ಕೊಡ್ತೀವಿ ಸರ್ ವ್ಯಾಕ್ಸಿನ. ಆಯ್ತು ಆಯ್ತು ಸರಿ ಮೇಡಮ್. ರೇಡ್ವಾಗಿ ಕೇಳಕತ್ತೆ ಬಾಧನ ಆತ್ರಿ, ಬಟ್ ಯಾವಾಗಲೂ ಫೋನ್ ಹಚ್ಚಿದಿಲ್ಲ, ಸುಮ್ಮನೆ ಇದಕ್ಕೆ ಹಚ್ಚಿ ಕೇಳ್ಬೇಕಂತೇಳಿ ಒಳ್ಳೆ ಕಾರ್ಯಕ್ರಮ ಹೇಳಾಕ್ತಿದ್ದೀರಿ. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈಗ ಹೆಣ್ಣು ಮಕ್ಕಳೊಳಗೆ ಒಂದು ತಿಳುವಳಿಕೆ ಮೂಡಿಸುವಂಥದ್ದು, ಸ್ತನಪಾನ ಮಾಡಿಸೋದ್ರಿಂದ ಹೆಚ್ಚು ಒಳ್ಳೇದಾಗ್ತದೆ ಅನ್ನುವಂಥದ್ದಲ್ಲ? ಹೌದು ಮೇಡಮ್, ಹೆಣ್ಮಕ್ಳಲ್ಲಿ ಫಸ್ಟ್ ಹೈಯೆಸ್ಟ್ ನಂಬರ್ ಆಫ್ ಕ್ಯಾನ್ಸರ್ ನಾವು ನೋಡೋದು ಸ್ತನದ ಕ್ಯಾನ್ಸರಿಂದನೇ, ಸೆಕೆಂಡ್ ಹೈಯೆಸ್ಟ್ ಸರ್ವೈಕಲ್ ಕ್ಯಾನ್ಸರ್ ಇದೆ. ಸ್ತನದ ಕ್ಯಾನ್ಸರ್ನ ಅವಾಯ್ಡ್ ಮಾಡೋಕ್ಕೆ ಒಂದು ನಾವು ಯಾವಾಗಲೂ ಪ್ರಮೋಟ್ ಮಾಡೋದು ಅಂದರೆ ಬ್ರೆಸ್ಟ್ ಫೀಡಿಂಗ್. ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಅದು ಐಡಿಯಲಿ ನಾವು 6 ವರ್ಷ ಆರು ತಿಂಗಳು ಬರೀ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ, ಬೇರೆ ಏನು ಕೊಡಬಾರ್ದು, ಬರೀ ತಾಯಿ ಹಾಲು ಅಮೃತಕ್ಕೆ ಸಮಾನ. ಸೊ ಅದಕ್ಕೆ ಅದನ್ನ ಕೊಟ್ಟು ಆಮೇಲೆ ಅದನ್ನ ಸ್ಟ್ಯಾಗರ್ಡ್ ಫೀಡಿಂಗ್ ಅಂತ ಹೇಳ್ತೀವಿ, ಮೇಲ್ ಆಹಾರದ ಜೊತೆ ತಾಯಿ ಹಾಲು ಒಂದ್ ವರ್ಷ ಮಿನಿಮಮ್ ಕುಡಿಸ್ಬೇಕು, ಮ್ಯಾಕ್ಸಿಮಮ್ ಎರಡು ವರ್ಷದವರೆಗೂ ಕುಡಿಸ್ಬೋದು. ಇದು ಕುಡಿಸೋದ್ರಿಂದ ಸ್ತನದ ಕ್ಯಾನ್ಸರ್ ಅವಾಯ್ಡ್ ಆಗುತ್ತೆ, ಅಂದ್ರೆ ಕಮ್ಮಿ ಚಾನ್ಸಸ್. ಯಾರು ಸ್ತನಪಾನ ಮಾಡಿರ್ತಾರಲ್ಲ ಅವ್ರಿಗೆ ಕಮ್ಮಿ ಚಾನ್ಸಸ್. ಅಲ್ಲ, ಇನ್ನೊಂದು ಕರೆ ತಗೊಳ್ಳೋಣ. ಹಲೋ, ನಮಸ್ತೆ ಮೇಡಮ್ ರೀ. ಹಾ ಹೇಳ್ರಿ. ಮಾತಾಡಿದ್ರೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಲ ಕೊಡ್ರಿ, ಪ್ರಶ್ನೆ ಕೇಳ್ರಿ. ಮೇಡಮ್ ಇದು ಸ್ತನ ಕ್ಯಾನ್ಸರ್ ಬಗ್ಗೆ ಹತ್ತಲ್ರಿ ಹೇಳಿ, HPV ಲಸಿಕೆ ಬಗ್ಗೆ ಅದ. ಅದು ಬರಬಾರ್ದಂಗ ಏನ ಮುಂಜಾಗ್ರತೆ ಕ್ರಮ ಬೇಕು? ಈಗ ಅದೇ ಹೇಳಿಗತ್ತಾರಲ್ಲ HPV ಲಸಿಕೆ ಅಂತ. ಯಾರಿಗೆ ವ್ಯಾಕ್ಸಿನ್ ಹಾಕ್ಸಿಲ್ಲಲ್ಲ ಸರ್, ಅವರಿಗೆ HPV ವ್ಯಾಕ್ಸಿನ್ ಅಂದ್ರೆ 9-25 ವರ್ಷದ ಹೆಣ್ಮಕ್ಳಿಗೆ, ಮದುವೆ ಆಗ್ಲಾರದ ಹೆಣ್ಮಕ್ಳಿಗೆ HPV ವ್ಯಾಕ್ಸಿನ್ ಹಾಕ್ಸೋದ್ರಿಂದ ಸರ್ವೈಕಲ್ ಕ್ಯಾನ್ಸರ್ ಅನ್ನು ಪ್ರಿವೆಂಟ್ ಮಾಡಬಹುದು ಸರ್. ಹಲೋ, ನಮಸ್ಕಾರ. ನಮಸ್ಕಾರ, ನಾವು ಉತ್ತರ ತಿರ್ಲಾಪುರ. ಪ್ರಶ್ನೆ ಕೇಳ್ರಿ. ಇಷ್ಟೊತ್ತಿಗೆ ಒಳ್ಳೆ ಮಾಹಿತಿಯನ್ನ ಡಾಕ್ಟರ್ ಒಳ್ಳೆ ರೀತಿ ಸಲಹೆಯನ್ನು ಕೊಟ್ಟಿದ್ದಾರೆ, ಒಳ್ಳೆ ವಿಚಾರಗಳನ್ನು ಕೊಟ್ಟಿದ್ದಾರೆ, ನಮ್ಗೆ ಖುಷಿ ಆಯ್ತು, ಧನ್ಯವಾದ. ಮತ್ತು ಅದರ ಜೊತೆಗೆ ನಮ್ದು ಒಂದು ವಿನಂತಿ ಏನಂದ್ರೆ, ಈ ಒಂದು ಎಲ್ಲಾ ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾವು ಕೂಡ ಜಾಗೃತಿಯನ್ನ ಮಾಡಬಹುದಾ ಎಲ್ಲ ಕಡೆ ಹೋಗಿ ಅಂತ ಕೇಳ್ತೀವಿ. ಹೌದು ಸರ್, ತುಂಬಾ ಒಳ್ಳೆ ಕಾರ್ಯ ಅದು, ಎಲ್ಲರಿಗೂ ಅರಿವು ಮೂಡಿಸೋದು. ಇದರಿಂದ ಒಂದು ತುಂಬಾ ಜನಕ್ಕೆ ಅಂಡರ್ ಪ್ರಿವಿಲೇಜ್ ಜನಾಂಗಕ್ಕೆ ಹೆಲ್ಪ್ ಆಗೋದಂತೂ ಖಂಡಿತ ಸರ್, ನೀವು ಅರಿವು ಮೂಡಿಸೋದ್ರಿಂದ. ಯಾಕಂದ್ರೆ ನಾನು ಕೂಡ ಈಗ ಎಲ್ಲಾ ಪಾರಸಿಸ್ ಅಂತ 21,000 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ವಿ, ಅದಕ್ಕೆ ಇನ್ನೂ ಪಾದಯಾತ್ರೆ ಮಾಡಿ ಇಂತ ಒಂದು ಆರೋಗ್ಯದ ಬಗ್ಗೆ ಮುತ್ತಣ್ಣ ಇದು ಒಳ್ಳೆ ವಿಚಾರ ಅಂತ ಹೇಳಿದ್ರು ಡಾಕ್ಟರ್, ಧನ್ಯವಾದ. ಥ್ಯಾಂಕ್ ಯು. ಹಲೋ, ರಮಣ್ಣ ಅವರ ಹೆಣ್ಮಕ್ಳಿಗೆ ನವಶ್ಕತೆ ಇದ್ದಂಗೆಲ್ಲ ಕಾರ್ಯಕ್ರಮ, ಬರೀ ನೀವು ಹೆಣ್ಮಕ್ಳು ಮಾಡ್ರಿ ಅಂತೀರಿ, ಬರೀ ಗಣಮಕ್ಳು ಮಾಡ್ತಾರ, ಅವ್ರಿಗೆ ಅವಶ್ಯ ಐತೆ ಯಾರಿಗೆ ಗೊತ್ತ? ಅದ ನಾವಂತೂ ಹೇಳೋದು ಹೇಳ್ಬೇಕಲ್ರಿ ವಿರೂಪಾಕ್ಷ ಅವ್ರ, ಅಲ್ಲ ಅವ್ರಿಗೆ ಇದ್ದಕೊಂಡು ಮಂದಿ ಹೆಣ್ಮಕ್ಳು ಅದಾರ, ಅವ್ರಿಗೆ ಕೇಳಿದ್ರೆ ಬಹಳ ಚಲೋ. ಅದೇ ರೀ, ಹೌದು, ನಾನು ಅದೇ ಹೇಳಿದ್ದು. ಧನ್ಯವಾದ. ಹಲೋ, ಹಲೋ ರೀ. ಹೇಳ್ರಿ, ಯಾರು ಮಾತಾಡೋದು? ನಾವು ಬೆಂಡಿಗೆರೆಯಿಂದ ರೀ. ನಿಮ್ಮ ಹೆಸರು? ಜಯಶೀಲಾ ಅಂತ ರೀ. ಹಾ ಕೇಳ್ರಿ ಜಯಶೀಲಾ. ಈಗ ನಮ್ಮ ಮಕ್ಕಳು ಮದುವೆ ಆಗಿಲ್ರಿ, 26 ವರ್ಷ ಆಗ್ಯಾವ್ರಿ, ಅವ್ರಿಗೆ ಹಾಕಿಸ್ಬೋದಲ್ರಿ? ಹೌದೌದು, ಖಂಡಿತ ಹಾಕಿಸ್ಬೋದು, ಮದುವೆ ಆಗ್ಲಾರ್ದ ಹೆಣ್ಮಕ್ಳಿಗೆ ಹಾಕಿಸ್ಬೋದಮ್ಮ. ನಮಸ್ಕಾರ, ಅದನ್ನ ಕೇಳಕ್ ಹೇಳಿ. ನಮಸ್ಕಾರ. ನಮಸ್ಕಾರ. ಹಲೋ, ಹಲೋ ಮೇಡಮ್, ಬ್ರೆಸ್ಟ್ ಕ್ಯಾನ್ಸರ್ ಅದ. ಈಗ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಾವು ಕಲಬುರಗಿ ಜಿಲ್ಲೆ ಜವರಿಗಿ ತಾಲೂಕು ಹೆಜರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಹಾ ಕೇಳ್ರಿ ಸಾಜನ್. ಮೇಡಮ್ ಏನು ಇವತ್ತಿನ ವಿಷಯ ಏನು ಕೊಟ್ಟಿದ್ರು ಮೇಡಮ್? ನಾನು ಕೇಳಲಿಲ್ಲ. HPV ವ್ಯಾಕ್ಸಿನ್ ಬಗ್ಗೆ ಅದ. HPV ವ್ಯಾಕ್ಸಿನಾ? HPV HPV ಇದು ಹೆಣ್ಣು ಮಕ್ಕಳೊಳಗ ಕ್ಯಾನ್ಸರ್ ಅನ್ನ ನಿಯಂತ್ರಣದಲ್ಲಿ ಇಡುವಂತಹ ಲಸಿಕೆ, ಇದ್ರ ಬಗ್ಗೆ ಡಾಕ್ಟರ್ ಮಾಹಿತಿ ಕೊಟ್ರು. ಮೇಡಮ್ ಈಗ ಈ ಒಂದು ಲಸಿಕೆ ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ ಹಾಕ್ಬೋದು ಅಂತ? 9-25 ವರ್ಷದ ಹೆಣ್ಮಕ್ಳು ಹಾಕಿಸ್ಬೋದು ಸರ್ ಇದನ್ನ. ಅನ್ಮ್ಯಾರಿಡ್ ಇರೋರಿಗೆ ಹಾಕಿಸಕ್ಕೆ ಸಜೆಸ್ಟ್ ಮಾಡ್ತೀವಿ ಸರ್ ನಾವು, ಮದುವೆಗಿಂತ ಮುಂಚೆ. ಮದುವೆ ಆಗ್ಲಾರ್ಕಿಂತ ಮುಂಚೆ ಹೌದು. ಮಾತ್ರ ಈ ಒಂದು ವ್ಯಾಕ್ಸಿನ್ ಹಾಕ್ಸಕ್ಕೆ? ಹೌದು ಹೌದು. ಹಾಕಿದ್ರೆ ಸ್ತನ ಕ್ಯಾನ್ಸರ್ ಕಡಿಮೆ ಮಾಡ್ಬೋದಾ? ಸರ್ವೈಕಲ್ ಕ್ಯಾನ್ಸರ್ ಸರ್, ಸರ್ವೈಕಲ್ ಕ್ಯಾನ್ಸರ್ ಅನ್ನು ಪ್ರಿವೆಂಟ್ ಮಾಡ್ಬೋದು ಸರ್. ಇದು ಬಿಪಿ ಶುಗರ್ ಇದ್ದವರು ಹಾಕೋಬಹುದು ಹೇಗೆ ಅಂತ? ಒಂದ್ವೇಳೆ ಈಗ ಸಣ್ಣವರಿಗೂ ಬಿಪಿ ಶುಗರ್ ಬರ್ತಾ ಇದೆ, ಹಾಗಾಗಿ ಕೇಳ್ತಾ ಇದ್ದೀನಿ. ಹಾ ಸರ್, ಅದಕ್ಕೆ ಇದಕ್ಕೂ ಏನು ಇದಿಲ್ಲ, ರಿಲೇಷನ್ ಇಲ್ಲ, ಹಾಕಿಸ್ಕೋಬಹುದು ಸರ್. ಒಳ್ಳೆ, ತುಂಬಾ ಧನ್ಯವಾದ. ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಶಿವಲಿಂಗ ಹಿರಿಯ ಮಕ್ಕಳು. ಮತ್ತೊಂದು ಸಣ್ಣ ಪ್ರಶ್ನೆ ಇತ್ತು ಮೇಡಮ್. ಡಾಕ್ಟರ್ ನಮಸ್ಕಾರ. ನಮಸ್ತೆ ಹೇಳಿ ಮೇಡಮ್. ಲಸಿಕೆ ಪೂರ್ಣ ಏನ್ರದು ಶಾರ್ಟ್ಕಟ್ನಾಗಿರಲ್ಲ ತಿಳಿಬೇಕು. HPV ಅಂದ್ರೆ ಸರ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಸರ್, ಅದು ವೈರಸ್ಸಿನ ಹೆಸರು. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೆಣ್ಣು ಮಕ್ಕಳೊಳಗ ಒಂದು ನೀವು ಆಗ್ಲೇ ಮೂಢನಂಬಿಕೆ ಅಂತ ಹೇಳಿದ್ರಿ ಡಾಕ್ಟರ್. ಈ ತರ ಲಸಿಕೆ ಹಾಕಿಸ್ಕೊಂಡ್ ಬಿಟ್ರೆ ಏನಾಗ್ತದ ಅಂತ. ತುಂಬಾ ಜನಕ್ಕೆ ಅದೊಂದು ಭಯ ಇದೆ ಮೇಡಮ್, ಇದು ಒಂದು ವೈರಸ್ಸಿನ ವ್ಯಾಕ್ಸಿನ್ ಆಗಿರೋದ್ರಿಂದ ಅದು ಹಾಕಿಸ್ಕೊಂಡ ಮೇಲೆ ನಮಗೆ ಕ್ಯಾನ್ಸರ್ ಬರ್ಬೋದೇನೋ ಅನ್ನೋ ಮೂಢನಂಬಿಕೆ ತುಂಬಾ ಜನಕ್ಕಿದೆ. ಹಾಗಾಗಿ ಆ ವ್ಯಾಕ್ಸಿನ್ ಅನ್ನು ತುಂಬಾ ಜನ ಅವಾಯ್ಡ್ ಮಾಡ್ತಾರೆ. ಆದರೆ ಇದರಿಂದ ನಮಗೆ ಇಮ್ಯುನಿಟಿ ಬರುತ್ತೆ. ಹೌದು, ಇದರಲ್ಲಿ ವೈರಸ್ ಪಾರ್ಟಿಕಲ್ಸ್ ಇರುತ್ತೆ, ಬಟ್ ಅದನ್ನು ಹಾಕೊಳ್ಳೋದ್ರಿಂದ ನಮ್ಮ ಬಾಡಿ ಅದನ್ನು ಇಮ್ಯುನಿಟಿ ಡೆವಲಪ್ ಮಾಡಿ ಮುಂದೆ ಆಗೋ ಇನ್ಫೆಕ್ಷನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಪಾರ್ಟಿಕಲ್ನೇ ನಾವು ಯೂಸ್ ಮಾಡ್ತೀವಿ ಈ ವ್ಯಾಕ್ಸಿನ್ ಒಳಗೆ. ಸೊ ಆ ಮೂಢನಂಬಿಕೆ ಬಿಟ್ಟು ಎಲ್ಲರೂ ಹೆಣ್ಮಕ್ಳು ಇದನ್ನು ಹಾಕಿಸ್ಕೊಂಡು ಮುಂದೆ ಬರೋ ಮಾರಕವಾಗಿರೋ ಗರ್ಭಕಂಠದ ಕ್ಯಾನ್ಸರ್ ಆಗಲಿ, ಗುದದ್ವಾರದ ಕ್ಯಾನ್ಸರ್ ಆಗಲಿ ಅವಾಯ್ಡ್ ಮಾಡ್ಬೋದು ಅನ್ನೋದು ನನ್ನ ಸಜೆಷನ್. ಮತ್ತು ಹೆಣ್ಣು ಮಕ್ಕಳು ಅವಾಗವಾಗ ಪರೀಕ್ಷೆ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ರಲ್ಲ ಡಾಕ್ಟರ್? ಹೌದು ಮೇಡಮ್, ಅಕಸ್ಮಾತ್ ಈಗಿನ 10 ವರ್ಷದಿಂದ ಇದ್ರ ಬಗ್ಗೆ ಅರಿವು ಜಾಸ್ತಿ ಇದೆ, ಮುಂಚೆ ಇದ್ರ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ. ಸೊ ಹಾಗಾಗಿ ಯಾರು ಹೆಣ್ಮಕ್ಳು ಮದುವೆ ಆಗಿದೆ ಆಲ್ರೆಡಿ, ಅವ್ರು ಈ ವ್ಯಾಕ್ಸಿನ್ ಹಾಕಿಸ್ಕೊಂಡಿಲ್ಲ ಅಂಥವ್ರಿಗೂ ಒಂದು ಸಜೆಷನ್ ನಾವೇನು ಕೊಡೋದು ಅಂದರೆ ಪ್ಯಾಪ್ಸ್ಮಿಯರ್ ಅಥವಾ HPV DNA ಟೆಸ್ಟಿಂಗನ್ನು ನಾವು ಮಾಡ್ತೀವಿ ಓ ಪಿ ಡಿ ಒಳಗೆ. ಅದು ಒಂದು ಸಿಂಪಲ್ OPD ಪ್ರೊಸೀಜರ್. ಅದನ್ನು ಮಾಡಿಸ್ಕೊಂಡು ಅದು ಅಕಸ್ಮಾತ್ ನೆಗೆಟಿವ್ ಬಂತಂದರೆ ಅವರು ಕೂಡ ಈ ವ್ಯಾಕ್ಸಿನನ್ನು ತೊಗೋಬೋದು. ಸೊ ಅದು ಒಂದು ಒಳ್ಳೆ ಸಜೆಷನ್. ಆಮೇಲೆ ಕೆಲವೊಬ್ರು 40 ವರ್ಷ ಆದ್ಮೇಲೂ ಬರ್ತಾರೆ ಹೆದರಿ, ಈ ವ್ಯಾಕ್ಸಿನ ನಾವು ಈಗ ತಗೊಂಡು ಪ್ರಿವೆಂಟ್ ಮಾಡ್ಬೋದಾ ಕ್ಯಾನ್ಸರ್ನ ಅಂತ. ಅಂಥವ್ರಿಗೆ ನಾನು ಹೇಳೋದೇನು ಅಂದರೆ ಅಂಥವ್ರಿಗೆ ವ್ಯಾಕ್ಸಿನ್ ಅವಶ್ಯಕತೆ ಇಲ್ಲ, ಯಾಕಂದರೆ ಅವ್ರಿಗೆ ಆಲ್ರೆಡಿ ಅದನ್ನು ಎಕ್ಸ್ಪೋಜರ್ ಆಗಿರ್ಬೋದು. ಸೊ ಅಂಥವ್ರು HPV DNA ಟೆಸ್ಟಿಂಗ್ ಅಥವಾ ಪ್ಯಾಪ್ಸ್ಮಿಯರ್ ಮಾಡಿಸ್ಕೊಂಡು ಅದರದ ಮೂಲಕ ಸ್ಕ್ರೀನಿಂಗ್ ಪ್ರೊಸೀಜರ್, ಇವೆಲ್ಲ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ ಆಗ್ತವೆ, ಅದು ಮಾಡಿಸ್ಕೊಂಡು ಅವರು ಆರೋಗ್ಯವಾಗಿರ್ಬೋದು. ಆಮೇಲೆ ಈ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಈ ಕೊರೋನಾ ಟೈಮ್ ಒಳಗೆ ನಮ್ಗೆ ಬಹಳ ಎಲ್ಲರಿಗೂ ಗೊತ್ತಾಗಿರೋದು ಡಾಕ್ಟರ್. ಹೌದು, ಅದನ್ನು ಬೆಳೆಸ್ಕೊಳ್ಳೋತ್ತನೂ ನಮ್ಮ ಹೆಣ್ಮಕ್ಳು ಸ್ವಲ್ಪ ಪ್ರಯತ್ನ ಮಾಡಬೇಕು. ಹೌದು ಮೇಡಮ್, ಫಿಸಿಕಲಿ ಫಿಟ್ ಇದ್ದು ಆಕ್ಟಿವ್ ಗುಡ್ ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೊಂಡು, ಮತ್ತು ನಾನು ಹೇಳ್ದಂಗೆ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಅನ್ನೋದು ಒಂದು ಇದರದ್ದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಅದನ್ನು ನಾವು ಸೇಫ್ ಇಂಟರ್ಕೋರ್ಸ್ ಅಂತ ಕಾಂಡಮ್ ಯೂಸ್ ಮಾಡಿ, ಸೊ ಅದು ಆ ಥರ ಬಳಸೋದ್ರಿಂದ ಇದನ್ನು ಪ್ರಿವೆಂಟ್ ಮಾಡ್ಬೋದು. ಹೆಣ್ಣುಮಕ್ಕಳು ಜಾಸ್ತಿ ಇದ್ರ ಬಗ್ಗೆ ಲಕ್ಷ್ಯ ವಹಿಸ್ಬೇಕು ಎಲ್ಲದರ ಬಗ್ಗೆ. ಆಮೇಲೆ ಮಕ್ಕಳಿಗೆ ಸ್ತನಪಾನ ಮಾಡಿಸೋದ್ರಿಂದ ಅವರಿಗೂ ಒಳ್ಳೆಯದು ಮಕ್ಕಳಿಗೂ ಒಳ್ಳೆಯದು ಅಂತ. ಹೌದು, ಮತ್ತು ಇದು ಸರ್ವೈಕಲ್ ಕ್ಯಾನ್ಸರ್ನ ಇನಿಷಿಯಲ್ ರೋಗ ಲಕ್ಷಣಗಳನ್ನು ನಾನು ಹೇಳಬೇಕು. ಈ ಇದರಲ್ಲಿ ಯಾರಿಗೆ ಬಿಳಿ ಮುಟ್ಟಿನ ಸಮಸ್ಯೆ ಇರುತ್ತದೆ ಮತ್ತು ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಮತ್ತು ಗಂಡ ಹೆಂಡತಿ ಕಾಂಟ್ಯಾಕ್ಟ್ ಇಟ್ಕೊಂಡಾಗ ನೋವಾಗೋದಾಗಲಿ, ಬ್ಲೀಡಿಂಗ್ ಆಗೋದಾಗಲಿ ಅಥವಾ ಸ್ಮೆಲ್ ಬರೋದಾಗಲಿ, ಇವೆಲ್ಲ ಅರ್ಲಿ ಸಿಂಪ್ಟಮ್ಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಸೊ ಯಾರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾರೆ ಅವರು ದಯವಿಟ್ಟು ಹತ್ತಿರ ಇರೋ ಲೇಡಿ ಡಾಕ್ಟರ್ ಹತ್ರ ಹೋಗಿ ಪ್ಯಾಪ್ಸ್ಮಿಯರ್ ಅಥವಾ HPV DNA ಟೆಸ್ಟಿಂಗ್ ಅನ್ನು ಮಾಡಿಸ್ಕೋಬೇಕಾಗಿ ನಂದು ವಿನಂತಿ. ಈ ಅಲಕ್ಷ ಮಾಡಲೇಬಾರ್ದು ಅಂತ ಹೇಳ್ತೀರಿ, ಅರ್ಲಿ ಸಿಂಪ್ಟಮ್ಸ್ನ ಅವಾಯ್ಡ್ ಮಾಡಿದಷ್ಟು ಡೇಂಜರ್. ಸೊ ಅಂಥವರು ಅರ್ಲಿ ಬೇಗ, ಆಮೇಲೆ ಅಗತ್ಯಕ್ಕಿಂತ ಜಾಸ್ತಿ ಬ್ಲೀಡಿಂಗ್ ಹೋಗೋದು, ಮೆನ್ಸ್ಟ್ರಲ್ ಬ್ಲೀಡಿಂಗ್ ಹೋಗೋದು ಅಥವಾ ಬ್ಲೀಡಿಂಗ್ ಹೋಗೋ ಟೈಮಲ್ಲಿ ಅತಿ ಜಾಸ್ತಿ ನೋವು ಬರೋದು ಇವೆಲ್ಲ ಆಗ್ತಾ ಇದೆ ಅಂದರೆ ಅವು ಅರ್ಲಿ ಸಿಂಪ್ಟಮ್ಸ್ ಆಗ್ತದೆ. ಸೊ ಹತ್ತಿರ ಇರೋ ಹಾಸ್ಪಿಟ್ಲಿಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಆಮೇಲೆ ಮಕ್ಕಳು, ಇವು ಹೆಣ್ಣು ಮಕ್ಕಳು ಸಣ್ಣವು ಇದ್ದಾಗ ಅವಕ್ಕೂ ಏನೋ ಒಂಥರ ಅಳುಕು ಭಯ, ಈ ಥರದ ಒಂದು ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಿಟ್ರೆ ಏನೆಲ್ಲ ಅಡ್ಡ ಪರಿಣಾಮಗಳು ಆಗಬಹುದು ಅಂತ ಮೊದಲೇ ಹೆದರ್ಕೊಂಡು ಬಿಟ್ಟಿರ್ತಾರೆ. ಯಾವ ರೀತಿಯ ಸಣ್ಣ ಪ್ರಮಾಣದ್ದಾದರೂ ಯಾವ ರೀತಿಯ ಅಡ್ಡ ಪರಿಣಾಮಗಳು ಆಗಬಹುದು? ಬಹುತೇಕ ಇದರಲ್ಲಿ ಅಡ್ಡ ಪರಿಣಾಮಗಳು ಇಲ್ಲ ಮೇಡಮ್, ಬಟ್ ಕೆಲವೊಬ್ಬರಿಗೆ ಇಂಜೆಕ್ಷನ್ ಪೇನ್ ಇರ್ಬೋದು ಅಥವಾ ಸ್ವಲ್ಪ ಜನಕ್ಕೆ ಜ್ವರ ಬರ್ಬೋದು ಅಥವಾ ಸ್ವಲ್ಪ ವೀಕ್ನೆಸ್ ಇಲ್ಲ ಮೈ ಕೈ ನೋವು ಬರ್ಬೋದು ಮ್ಯಾಕ್ಸಿಮಮ್. ಅದು ಬಿಟ್ಟರೆ ಇದಕ್ಕೆ ಮೇಜರ್ ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ. ಸೊ ಹಾಗಾಗಿ ಹೆದರೋದಕ್ಕಿಂತ ಬಂದು ಲೇಡಿ ಡಾಕ್ಟರ್ ಹತ್ರ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹಾಕಿಸ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಈಗಾಗಲೇ ಈ ಹೆಣ್ಣು ಹುಡುಗಿಯರಿಗೆ ಪ್ರತಿ ಸಲ ಈ ಋತುಸ್ರಾವ ಆಗೋವಾಗ ಸಾಕಷ್ಟು ನೋವು ಅನುಭವಿಸಿರ್ತಾರೆ ಹುಡುಗಿಯರು, ಹಿಂಗಾಗಿ ಒಂಥರದ ಅಳುಕು ಅದು ಕುತ್ಕೊಂಡು ಬಿಟ್ಟಿರ್ತದೆ ಮನಸ್ಸಿನೊಳಗೆ. ಹೌದು, ಈ ಸಂದರ್ಭದೊಳಗೆ ಆ ಬಗ್ಗೆ ಕೂಡ ಸ್ವಲ್ಪ ಹೇಳಬಹುದಾ ಡಾಕ್ಟರ್? ಸಾಮಾನ್ಯವಾಗಿ ಎಲ್ಲರಿಗೂ ಮುಟ್ಟಿನ 14th ಫಸ್ಟ್ ಕ್ರ್ಯಾಂಪ್ಸ್ ಅಥವಾ ಪೇನ್ ಬರ್ತದೆ. ಆಮೇಲೆ ಅವ್ರದ್ದು ಬ್ಲೀಡಿಂಗ್ ಸ್ಟಾರ್ಟ್ ಆದಾಗ ಫಸ್ಟ್ 2 ದಿನ ಬ್ಲೀಡಿಂಗ್ ಆಗೋ ಟೈಮಲ್ಲಿ ಹೊಟ್ಟೆನೋವು ಬರೋದು ಕಾಮನ್. ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ಮೆಡಿಕೇಷನ್ಸ್ಗೆ ಹೋಗೋದಕ್ಕಿಂತ ಆದಷ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಲೈಕ್ ಸ್ಟ್ರೆಸ್ನ ರೆಡ್ಯೂಸ್ ಮಾಡ್ಕೋಬೇಕು, ಅಂದರೆ ಯೋಗ ಮೆಡಿಟೇಷನ್ ಇದರಿಂದ ಅಥವಾ ಆಕ್ಟಿವ್ ಲೈಫ್ ಸ್ಟೈಲ್ ಇಟ್ಕೊಳ್ಳೋದ್ರಿಂದ ತಂತಾನೇ ನೋವನ್ನು ಕಮ್ಮಿ ಮಾಡ್ಕೋಬಹುದು. ಆಮೇಲೆ ಆದಷ್ಟು ಕೆಲವು ಯೋಗ ಪೋಸ್ಚರ್ಸ್ ಇದಾವೆ ಮೆನ್ಸ್ಟ್ರಲ್ ಪೇನ್ನ ಕಮ್ಮಿ ಮಾಡೋಕ್ಕೆ, ಸೊ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಮೀರಿ ಹೊಟ್ಟೆ ನೋವಿದೆ ಅಂದರೆ ಒಮ್ಮೆ ಬಂದು ಪರೀಕ್ಷೆ ಮಾಡಿಸಿ, ಒಂದು ಸ್ಕ್ಯಾನಿಂಗ್ ಮಾಡಿಸಿ, ಅದು ಎಲ್ಲ ನಾರ್ಮಲ್ ಇತ್ತು ಅಂದರೆ ಒಂದು ಸಿಂಪಲ್ ಮೆಡಿಕೇಷನ್ ಮೆಫ್ತಾಲ್ಸ್ಪಾಸ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ, ಅದನ್ನು ತಗೋಬೋದು. ಯಾವುದು ಡೈಕ್ಲೋಫಿನಾಕ್ ಇರಲಾರದ ಟ್ಯಾಬ್ಲೆಟ್ನ ಯಾವಾಗಲೂ ಬಳಸಬೇಕು. ಸಾಧ್ಯ ಇದ್ದಷ್ಟು ಔಷಧ ತಗೊಳ್ಳೋದನ್ನು ಕಡಿಮೆ ಮಾಡಬೇಕು ಹುಡುಗಿಯರು ಅಂತಂತೀರಿ. ಹೌದು. ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತಂದ್ರೆ, ವಂಶವಾಹಿನಿಯಿಂದ ಕೂಡ ಈ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಹೆಣ್ಮಕ್ಕಳಿಗೆ 100% ನಿಜ. ವಂಶವಾಹಿನಿಯಿಂದನೇ ಇದ್ರ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಂತ ಬರೀ ವಂಶದಿಂದ ಬಂದವ್ರಿಗೆ ಅಷ್ಟೇ ಬರುತ್ತೆ ಅನ್ನೋದು ಇಲ್ಲ, ಹೊಸದಾಗೂ ಉದ್ಭವ ಆಗ್ಬೋದು ಹೆಚ್ ಪಿ ವಿ ವೈರಸ್ ಇನ್ಫೆಕ್ಷನ್ನಿಂದಾಗಿ. ವಂಶವಾಹಿನಿ ಅಂದರೆ ನಿಮ್ಮ ತಾಯಿಗೋ ಚಿಕ್ಕಮ್ಮನಿಗೋ ದೊಡ್ಡಮ್ಮನಿಗೋ ಇದು ಆಲ್ರೆಡಿ ಕಂಡಿತ್ತಂದರೆ ಫಸ್ಟ್ ಅವರು ಈ ವ್ಯಾಕ್ಸಿನನ್ನು ಹಾಕಿಸ್ಕೊಳ್ಳೇಬೇಕು, ಮತ್ತು ಅವರು ಸ್ಕ್ರೀನಿಂಗ್ ಪ್ರೊಸೀಜರ್ ಆದ ಹೆಚ್ ಪಿ ವಿ ಡಿ ಎನ್ ಎನ್ನು ಮಾಡಿಸ್ಕೊಳ್ಳೇಬೇಕು ಹತ್ತಿರದ ಸಂಬಂಧಿಗಳಲ್ಲಿ ಈ ಕ್ಯಾನ್ಸರ್ ಕಂಡಲ್ಲಿ. ನಾವು ಜನರಲ್ ಪಾಪ್ಯುಲೇಷನ್ ನಮ್ಮ ವಂಶವಾಹಿನಿ ಬಹಳ ಮುಖ್ಯ ಆಗ್ತದೆ. ಹೌದು, ಫ್ಯಾಮಿಲಿ ಹಿಸ್ಟ್ರಿ ಇದ್ದವರು ಫಸ್ಟ್ ಈ ವ್ಯಾಕ್ಸಿನ್ ಹಾಕಿಸ್ಕೊಂಡು ಪ್ರತಿ ವರ್ಷ ಸ್ಕ್ರೀನಿಂಗ್ ಟೆಸ್ಟನ್ನು ಮಾಡಿಸ್ಕೊಳ್ಳೇಬೇಕು, ಯಾಕಂದರೆ ಅವ್ರಿಗೆ ಬರೋ ಚಾನ್ಸಸ್ ಭಾಳ ಇರ್ತದೆ. ಹೊಸದಾಗಿ ನೀವೇ ಅದನ್ನು ಸ್ಕ್ರೀನಿಂಗ್ ಪ್ರೊಸೀಜರ್ ಅಂತಂದರೆ ನಾನು ಆಲ್ರೆಡಿ ಹೇಳಿದಾಗೆ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಹೆಚ್ ಪಿ ವಿ ಡಿ ಎನ್ ಎ ಟೆಸ್ಟಿಂಗ್ ಮಾಡಿಸ್ಕೋಬೋದು, ಮದುವೆ ಆಗಲಾರದ ಹೆಣ್ಮಕ್ಳು ಲಸಿಕೆ ಹಾಕಿಸ್ಕೋಬೋದು. ಈಗ ಡಾಕ್ಟರ್, ನೀವು ನಿಮ್ಮ ಒ ಪಿ ಡಿ ಒಳಗೆ ಗಮನಿಸ್ತಿರ್ತೀರಿ, ಆವಾಗಿನ ಕಾಲದೊಳಗೆ ಸ್ವಲ್ಪ ಹೆಣ್ಮಕ್ಳಾಗಲಿ ಹುಡುಗಿಯರಾಗಲಿ ಬರೋದು ಬಹಳ ಕಡಿಮೆ ಇತ್ತು. ಈಗ ಜನರ ಈ ಹುಡುಗಿಯರ ಹೆಣ್ಣುಮಕ್ಕಳ ಸ್ಪಂದನೆ ಹೆಂಗದ ಅಂತೀರಿ? ಈಗಿನ ಹೆಣ್ಮಕ್ಳು ಭಾಳ ಜಾಣರದಾರೆ, ಎಜುಕೇಟೆಡ್ ಅದಾರೆ, ಮತ್ತು ಅವರು ಆರೋಗ್ಯದ ಬಗ್ಗೆ ಅವ್ರಿಗೆ ತುಂಬ ಹೆಚ್ಚಿನ ವಿಲ್ಲಿಂಗ್ನೆಸ್ ಇದೆ. ಹಾಸ್ಪಿಟ್ಲಿಗೆ ಬಂದು ಓಪನ್ ಆಗಿ ನಾವು ಡಿಸ್ಕಷನ್ ಮಾಡ್ತೀವಿ, ತಿಳ್ಕೊತೀವಿ ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ತುಂಬ ಖುಷಿ ಇದೆ ಮೇಡಮ್. ಎಲ್ಲ ವಯಸ್ಸಿನ ಹೆಣ್ಮಕ್ಳು ಒ ಪಿ ಡಿಗೆ ಬಂದು ಅವ್ರ ತೊಂದರೆಗಳ ಬಗ್ಗೆ ಮುಕ್ತವಾಗಿ ಡಿಸ್ಕಷನ್ ಮಾಡ್ತಾರೆ. ಸೊ ಎಲ್ಲದ್ರ ಬಗ್ಗೆ ಅವರು ಓಪನ್ ಆಗಿ ಡಿಸ್ಕಸ್ ಮಾಡ್ಬೋದು, ಅದು ಅವ್ರ ಹಕ್ಕು, ಮತ್ತು ಅದರ ಬಗ್ಗೆ ಮಾಹಿತಿ ಕೊಡೋದು ನಮ್ಮ ಒಂದು ಕರ್ತವ್ಯ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾವು ಕುಂದಗೋಳ ತಾಲೂಕು ಬ್ಯಾದಿಂದ ಸ್ವಾತಿ ಕುಸುಗಿಲ್ಲ ಅಂತ ಮೇಡಮ್. ಸ್ವಾತಿ? ಹ್ಞೂನ್ರಿ ಮೇಡಮ್. ಪ್ರಶ್ನೆ ಕೇಳ್ರಿ ಸ್ವಾತಿ. ಹಾಂ ರೀ ಮೇಡಮ್, ನನಗೆ ಬಿಳಿ ಮುಟ್ಟು ಹೋಗತ್ರಿ ಮೇಡಮ್. ಹೇಳಿ. ಹೊಳ್ಳಿ ಇಲ್ಲಿ ಕಿಬ್ಬೊಟ್ಟೆ ಅಂತಾರಲ್ರಿ ಆ ಕಡೆ ಸೈಡ್ಗೆ ಒಂದ ನೋವು ರೀ ಮೇಡಮ್. ಅದಕ್ಕೆ ಅದು ಯಾಕೆ ಹಂಗಕತೆ ಅನ್ನೋದು ಒಂದು ಐತಿ. ಬಹುತೇಕ ಇನ್ಫೆಕ್ಷನ್ ಇಂದ ಇರ್ಬೋದು, ಆದ್ರೆ ನೀವು ಒಮ್ಮೆ ಬಂದ್ ಪದೇ ಪದೇ ಬರ್ತೈತ್ರಿ ಮೇಡಮ್. ವಯಸ್ಸು ಯಾವ ವಯಸ್ಸು ನಿಮ್ದು? ಎಷ್ಟು? 30. ಹಾಂ, 30. ಸೊ ನೀವು ಒಮ್ಮೆ ಬಂದು ಒ ಪಿ ಡಿಯಲ್ಲಿ ಇದು ಹೆಚ್ ಪಿ ವಿ ಡಿ ಏನೇ ಒಂದು ಮಾಡಿಸ್ಕೊಂಡ್ರೆ ಒಳ್ಳೆಯದು, ನನ್ನ ಸಜೆಷನ್ನು. ಅದು ನೆಗೆಟಿವ್ ಬಂದರೆ ಬರೀ ಇನ್ಫೆಕ್ಷನ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು, ಅದು ಅದ್ರಾಗೇನಾದ್ರು ನಮಗೆ ತೊಂದರೆ ಬಂದರೆ ನೀವು ಮುಂದೆ ಅದನ್ನು ವಿಚಾರ ಮಾಡ್ಬೋದು. ಸೊ ಇದನ್ನು ನಿರ್ಲಕ್ಷ್ಯ ಮಾಡಲಾರ್ದೆ ಬಂದು ಒಮ್ಮೆ ಒ ಪಿ ಡಿ ಒಳಗೆ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಒಮ್ಮೆ ತೋರಿಸಿದ್ರೆ ಮೇಡಮ್ ಇಲ್ಲಿ ಎಳಮಲ್ಲಿ ದವಾಖಾನಿ ಒಳಗೆ ಸುಲೋಚನ ಮೇಡಮ್ ಅಂತ ಅವ್ರ ಕಡೆ ತೋರಿಸಿದ್ದು ರೀ. ಅವ್ರು ಟೆಸ್ಟ್ ಮಾಡಿದ್ರು ಎಲ್ಲ ನಾರ್ಮಲ್ ಐತಿ ಅಂದಿದ್ರು, ಆದ್ರೆ ನಂಗೆ ಅದು ಪದೇ ಪದೇ ಹಂಗ ಬಂದ ಬರ್ತೈತ್ರಿ ಮೇಡಮ್. ಅದು ಒಮ್ಮೆ ಎಸ್ಡಿಎಂಗೆ ಬನ್ನಿ ಮೇಡಮ್. ಹ್ಞೂನ್ರಿ. ಅದು ಅದಕ್ಕೆ ನಮ್ಮ ಮತ್ ಮೇಡಮ್ ನಮ್ಮ ಸಿಸ್ಟರ್ಗೆ ರೀ ಈಗ ಅವ್ರಿಗೆ ಪಿರಿಯಡ್ ಬಂದಾಗ ರೀ ಬಹಳ ಹೋಗ್ತೈತ್ರಿ ಮೇಡಮ್, ಹೋಗಿ ಸುಸ್ತಾಗೋದು ಇದು ಆಗುದು ಆಕೈತ್ರಿ, ಅದಕ್ಕೆ ಟೆಸ್ಟ್ ಮಾಡಿಸ್ತೀನಿ ಅಂತ. ಬನ್ನಿ, ನಾನು ಸ್ಯಾಟರ್ಡೆ ಒ ಪಿ ಡಿ ಅಲ್ಲಿ ಸಿಗ್ತೀನಿ ಎಸ್ಡಿಎಂ ಅಲ್ಲಿ, ಇಬ್ರು ಬಂದು ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೇದು. ನಮಸ್ತೆ. ಹಲೋ, ಹಲೋ. ಹಾ ಹೇಳ್ರಿ, ಲಗುನೆ ಕೇಳ್ರಿ ಪ್ರಶ್ನೆ, ಸಮಯ ಆಗ್ತಾ ಬಂತು. ನಮ್ ತಾಯಿಯವ್ರಿಗೂ ಕ್ಯಾನ್ಸರ್ ಇತ್ರಿ. ನಿಮ್ ಹೆಸರು ಹೇಳ್ರಿ? ವರ್ಷಾ ಅಂತ್ರಿ. ನಾನು ಮಾತಾಡೋದ ಹುಬ್ಬಳ್ಳಿಯಿಂದ ಮಾತಾಡಿದೀನಿ. ಹಾ ಪ್ರಶ್ನೆ ಕೇಳ್ರಿ. ಹೇಳಿ. ನಮ್ ತಾಯಿಯವ್ರಿಗೂ ಕ್ಯಾನ್ಸರ್ ಇತ್ರಿ, ಅವ್ರಿಗೆ ಓವರಿಯನ್ ಕ್ಯಾನ್ಸರ್ ಇತ್ತು. ಹಂಗ ವಂಶವಾಹಿನಿಯಿಂದ ಬರ್ತದಂದ್ರಲ್ಲ. ಹೌದು. ಈಗ ನನಗ ಒಂದ್ ಬೇಬಿ ಅದ, ನನಗ ಈಗ ನಂಗೆ 28 ವರ್ಷ. ಮತ್ತ ಕ್ಯಾನ್ಸರ್ ಇಂದ ಬರ್ಬೋದನ್ರಿ ಮೇಡಮ್? ನಿಮ್ ಹತ್ರದ ಸಂಬಂಧಿ ಅದು ನಿಮ್ ತಾಯಿನೇ ಆಗಿರೋದ್ರಿಂದ ನಿಮಗೆ ಬರೋ ಚಾನ್ಸಸ್ ಇರ್ತದೆ. ಸೊ ಬಂದೇ ಬರ್ತದೆ ಅಂತ ಹೇಳ್ತಾ ಇಲ್ಲ, ಬಟ್ ಬರೋ ಚಾನ್ಸಸ್ ಹೈ ಇರ್ತದೆ. ಸೊ ಹಂಗಾಗಿ ನೀವು ವರ್ಷಕ್ಕೊಂದ್ಸತಿ ಅಲ್ಟ್ರಾಸೌಂಡ್ ಅಂದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೇಬೇಕು ನಿಮ್ಮ ಅಂಡಾಶಯನ ನೋಡ್ಕೊಳ್ಳೋ ಸಂಬಂಧ. ಮತ್ತೆ ನಿಮಗೆ ಒಂದು ಸತಿ ಹೆಚ್ ಪಿ ವಿ ಟೆಸ್ಟಿಂಗ್ ಮಾಡಿಸೋದು ಒಳ್ಳೇದು. ನಿರ್ಲಕ್ಷ್ಯ ಮಾಡಲಾರದೆ ಒಮ್ಮೆ ಒಪಿಡಿಗೆ ಬಂದು ಒಂದು ಸ್ಕ್ಯಾನಿಂಗು ಮತ್ತೆ ಎಚ್ ಪಿ ವಿ ಡಿ ಎನ್ ಎ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ. ಹಾಸ್ಪಿಟಲ್ ಬರ್ಬೇಕು? ಎಸ್ ಡಿ ಎಂ ಹಾಸ್ಪಿಟಲ್ಗೆ ಬನ್ನಿ ಮೇಡಮ್. ನನ್ನ ಹೆಸರು ಡಾಕ್ಟರ್ ಶ್ರೀದೇವಿ. ಆಮೇಲೆ ಉಳಿದ ನಂಬರ್ ಎಲ್ಲ ನಾ ಹೇಳ್ತೀನಮ್ಮ, ಈಗ ಕೇಳ್ತಾ ಇದ್ದೀವಿ. ಧನ್ಯವಾದ ವರ್ಷ. ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ಬಹಳ ಒಳ್ಳೆ ಮಾಹಿತಿಯನ್ನ ನೀಡಿದ್ರಿ. ನಮ್ಮೆಲ್ಲ ಹೆಣ್ಮಕ್ಳು ಬಹುಶಃ ಪ್ರಶ್ನೆ ಕೇಳಿದಿದ್ರು ಕೂಡ ಅವ್ರು ರೇಡಿಯೋ ಕೇಳ್ತಿರ್ತಾರೆ, ಮಾಹಿತಿಯನ್ನ ಕೇಳಿರ್ತಾರೆ ಎಚ್ ಪಿ ವಿ ಲಸಿಕೆ ಬಗ್ಗೆ. ಶ್ರೋತೃ ಬಾಂಧವರೇ, ಡಾಕ್ಟರ್ ಶ್ರೀದೇವಿ ಎ ಎಸ್ ಅವರು ಇಷ್ಟೊತ್ತು ನಿಮ್ಗೆ ಮಾಹಿತಿ ಕೊಟ್ರು. ಇವರು ಶನಿವಾರ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆಯನ್ನು ಹೇಳ್ತೀನಿ, 0836247780. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836747777 2 3 2 1 0 0 7 1 8